ಸಂಬಂಧ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಿಳಿಸಿದ್ದಾರೆ. ಹೆಣ್ಣೂರು ಬಾಗಲೂರು ರಸ್ತೆಯಲ್ಲಿ 5 ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಮಗಾರಿ ಪ್ರಗತಿಯಲ್ಲಿದ್ದು, ಈ ಪೈಕಿ 1 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ವೈಟ್ ಟಾಪಿಂಗ್ಗೆ ವೇಗ ನೀಡಿ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಬಿ ಸ್ಮೈಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಪ್ರದೇಶದಲ್ಲಿ ತ್ವರಿತವಾಗಿ ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಎಸ್ಟಿ ಸರಳೀಕರಣದಿಂದ ರಾಜ್ಯಕ್ಕೆ ಅಂದಾಜು 15,000 ಕೋಟಿ ರೂಪಾಯಿ ನಷ್ಟ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದ ಯೋಜನೆ ಶೀಘ್ರ ಜಾರಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ನೆರೆ ಪರಿಹಾರದ ವಿವರ ನೀಡಲು ರಾಜ್ಯ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಗಡುವು. ರಾಯಚೂರು ಜಿಲ್ಲೆಯಲ್ಲಿ ಮಳೆಹಾನಿ ಸಂಬಂಧ ದೂರು ಬಂದರೆ ಅಧಿಕಾರಿಗಳೇ ಹೊಣೆ, ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಎಚ್ಚರಿಕೆ. ಶಿಕ್ಷಣ ಜಗತ್ತನ್ನು ಬದಲಾಯಿಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ. ತರಕಾರಿ ಹಣ್ಣಿನ ಸಿಪ್ಪೆ ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ. ಪೇಪರ್, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲಿ, ರಟ್ಟಿನ ಡಬ್ಬಗಳು, ಬಟ್ಟೆಯನ್ನು ಪ್ರತ್ಯೇಕಿಸಿ ಒಣಕಸದ ಬುಟ್ಟಿಯಲ್ಲಿ ಹಾಕಿ. ಮೆಡಿಕಲ್ ವೇಸ್ಟ್, ಗಾಜಿನ ಚೂರುಗಳು, ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ. ಕಸಮುಕ್ತ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಇಂದಿನ ವಿಷಯ ಕ್ಷೇತ್ರ ಮಟ್ಟದಲ್ಲಿ ಭೂಸಂಪನ್ಮೂಲ ಸಮೀಕ್ಷೆ ಮಾಹಿತಿಯ ಉಪಯೋಗಗಳು. ಭಾಗವಹಿಸ್ತಾ ಜಲಾನಯನ ಅಭಿವೃದ್ದಿ ಇಲಾಖೆಯ ಉಪನಿರ್ದೇಶಕಿ ಗೀತಾಹಳ್ಳಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ತಿಮ್ಮಪ್ಪ ಎಚ್ ಗೌಡ. ಎಲ್ಲರಿಗೂ ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಮಾಹಿತಿಯ ಉಪಯೋಗಗಳು. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಇನ್ನೊಮ್ಮೆ ಕೇಳಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಮಾಹಿತಿಯ ಉಪಯೋಗಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ಗೀತಾಹಳ್ಳಿ ಮೇಡಮ್ ಅವರು. ಶ್ರೀಮತಿ ಗೀತಾ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ತಮಗೂ ಕೂಡ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಫೋನ್ ಸಂಖ್ಯೆಗಳು ಈ ರೀತಿ ಇವೆ, ದಯವಿಟ್ಟು ಬರ್ಕೊಳ್ಳಿ. 2237 4777 2237 4777. ಇನ್ನೊಂದು ಫೋನ್ ಸಂಖ್ಯೆ 2237 4888 2237 4888. ಎಷ್ಟಿಡಿ ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಮಾಹಿತಿಯ ಉಪಯೋಗಗಳು. ಈ ಕುರಿತು ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಮೊದಲನೇದಾಗಿ ನಾನೇ ಗೀತಾ ಮೇಡಮ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತೇನೆ. ಭೂ ಸಂಪನ್ಮೂಲ ಸಮೀಕ್ಷೆ ಅಂದರೆ ಏನು, ಏನೇ ಇದರ ಉದ್ದೇಶ ಹೇಳಿ ಮೇಡಮ್. ಸರ್, ಇದು ಮುಖ್ಯವಾಗಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದ್ರೆ ಇಂಗ್ಲಿಷ್ನಲ್ಲಿ ನಾವು ಇದನ್ನ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಸಮೀಕ್ಷೆ ಅಂತ ಹೇಳ್ತೀವಿ. ಇಲ್ಲಿ ರಿಸೋರ್ಸ್ ಅಂದ್ರೆ ಸಂಪನ್ಮೂಲ, ಒಂದು ಸಂಪನ್ಮೂಲ ಅಂತಂದಾಗ ಭೂಮಿಯ ಸಂಪನ್ಮೂಲ, ಭೂಮಿಯಲ್ಲಿ ಏನೇನ್ ಸಂಪನ್ಮೂಲ ಇದೆ, ಏನ್ ಕೊರತೆ ಏನಿದೆ ಅನ್ನೋದನ್ನ ವೈಜ್ಞಾನಿಕವಾಗಿ ನಾವು ಮಣ್ಣು ಮಾದರಿಗಳನ್ನ ಸಂಗ್ರಹಿಸಿ ಕ್ಷೇತ್ರ ಮಟ್ಟ ಅಂದ್ರೆ ರೈತರ ಜಮೀನಿನ ಮಟ್ಟದಲ್ಲಿ ಮಾಹಿತಿಗಳನ್ನ ಸಂಗ್ರಹಿಸಿ ಮಣ್ಣು ನೀರು ಮತ್ತು ಇತರೆ ಸಂಬಂಧಿತಗಳ ಸ್ಥಿತಿ ಏನು, ಸದ್ಯದ ಸ್ಥಿತಿ ಇದೆ ಮತ್ತೆ ಏನು ಬದಲಾವಣೆ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಇದನ್ನ ನಾವು ಭೂ ಸಂಪನ್ಮೂಲ ಸಮೀಕ್ಷೆ ಅಂತ ಕರಿತೀವಿ. ಈ ಭೂ ಸಂಪನ್ಮೂಲ ಅಧ್ಯಯನದ ಅವಶ್ಯಕತೆ ಉಂಟಾ? ಒಂದು ವೇಳೆ ಇದ್ರೆ ಏನು ಅದರ ಉದ್ದೇಶ? ಈಗ ತಮಗೂ ಗೊತ್ತಿದೆ ಸರ್, ರೈತರಿಗೆ ಮತ್ತು ಎಲ್ಲಾ ನಮ್ಮ ಮನುಷ್ಯರಿಗೆ ನೀರು, ಆಹಾರ, ಅರಣ್ಯ, ಏನೇ ಉತ್ಪನ್ನಗಳು ಬರಬೇಕಾದ್ರೆ ನಮಗೆ ಎಲ್ಲಾ ಸಸಿಗಳು, ನಾವೇನ್ ಹೇಳ್ತೀವಿ ನಮ್ಮ ಸಸ್ಯಗಳ ಮುಖಾಂತರ ಇವೆಲ್ಲ ಸಿಗ್ತವೆ. ಈ ಸಸ್ಯಗಳು ಎಲ್ಲಿ ಬೆಳೀತವೆ? ಮಣ್ಣಿನ ಪೋಷಕಾಂಶಗಳು ಅಂದ್ರೆ ಮಣ್ಣಿನ ಪೋಷಕಾಂಶಗಳು, ನೀರು ಮತ್ತು ಹವಾಮಾನವನ್ನ ಅವಲಂಬಿಸಿ ಈ ಸಸ್ಯಗಳು ಬೆಳೀತವೆ. ಈ ಸಸ್ಯಗಳು ಬೆಳಿಬೇಕಾದ ಮುಖ್ಯವಾದ ಮಾಧ್ಯಮ ಮಣ್ಣು. ಈ ಮಣ್ಣು ಸ್ವಾಭಾವಿಕವಾಗಿ ದೊರೆಯೋದು. ಈ ಮಣ್ಣಿನ ಅತ್ಯಮೂಲ್ಯವಾದ ಸ್ವಾಭಾವಿಕ ಸಂಪನ್ಮೂಲ ಅದು ಏನಿದೆ ಅದನ್ನ ಉತ್ತಮ ಸ್ಥಿತಿಯಲ್ಲಿ ಕಾಪಾಡಿಕೊಂಡು ಬರಬೇಕು, ಅದು ಯಾವುದೇ ರೀತಿಯಾಗಿ ಹಾಳಾಗಬಾರ್ದು. ಸೊ ಈ ರೀತಿಯಲ್ಲಿ ಕಾಪಾಡಿಕೊಂಡು ಬರಬೇಕಾದ್ರೆ ಅದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ನಾವು ಫಸ್ಟು ನೋಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇದನ್ನ ನೋಡಿದ್ರೆ ನಾವು ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಅನುಕೂಲ ಆಗ್ತದೆ. ಯೂಸ್ವಲಿ ರೈತರು ಏನ್ ಮಾಡ್ತಾರೆ, ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಬೇಕು ಅಂದಾಗ ರೈತರಿಗೆ ತಮ್ಮ ಕೈಯಲ್ಲಿರೋದು ಅಂದ್ರೆ ಉತ್ತಮ ಬೀಜ ಆಯ್ಕೆ ಮಾಡಕ್ಕೆ ಅವ್ರಿಗೆ ಗೊತ್ತಿರುತ್ತೆ, ಉಪಕರಣಗಳು ಯಾವುದು ಅಂತ ಗೊತ್ತಿರುತ್ತೆ, ಉತ್ತಮ ಬೆಳೆ ನಿರ್ವಹಣೆ ಅಂತ ಯಾವುದು ಗೊತ್ತಿರುತ್ತೆ, ಸಸ್ಯ ಸಂರಕ್ಷಣೆಗಳನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ, ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಅವರ ತಿಳು ಮಟ್ಟದಲ್ಲಿ ಅದನ್ನ ನಿರ್ಧಾರ ಮಾಡಿ ಅದನ್ನ ಒಳ್ಳೆಯ ಇದನ್ನ ನಿರ್ವಹಣೆಯನ್ನ ಕೈಗೊಳ್ತಾರೆ. ಆದ್ರೆ ಭೂಮಿಯಲ್ಲಿ ಇರೋ ಅಂಶಗಳನ್ನ ಅವ್ರಿಗೆ ಅಂದಾಜಿರೋದಿಲ್ಲ. ತಮ್ಮ ಹೊಲದಲ್ಲಿ ಯಾವ ತರ ಮಣ್ಣಿದೆ, ಆ ಹೊಲದಲ್ಲಿ ಯಾವ ತರ ಬೆಳೆ ಬೆಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ, ನನಗೆ ಜಾಸ್ತಿ ಲಾಭ ಬರಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ನಮ್ ಭೂಮಿಯಲ್ಲಿ ನಾ ಇಂಥ ಬೆಳೆ ಬೆಳೆದ್ ಬಿಡೋಣ ಅಂತ ಹೇಳಿದ್ರೆ ಹಂಗ ಹೋದ್ರೆ ನೀವು ಸದ್ಯದ ಮಟ್ಟಿಗೆ ನೀವು ಬಚಾವ್ ಆಗ್ತಿದ್ರಿ, ಆದ್ರೆ ಮುಂದ್ ಒಂದಿನ ನಿಮ್ಗೆ ಅದು ಕೈ ಕೊಡ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಭೂಮಿಯ ಸಾಮರ್ಥ್ಯತೆ ಅಂದ್ರೆ ನಾವ್ ಯಾವ್ದಕ್ಕೆ ಹೇಳ್ತೀವಿ, ಕೆಪಾಸಿಟಿ, ಮತ್ತೆ ಅದ್ರಲ್ಲಿ ಏನಾದ್ರು ನೂನ್ಯತೆಗಳಿದಾವ. ಹೌದು. ಸೊ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾವು ಕಲೆ ಹಾಕ್ತೀವಿ, ಅಂದ್ರೆ ಅದ್ರದ್ದು ಪರಿಮಿತಿಗಳು ಅಂತೀವಲ್ಲ, ಲಿಮಿಟೇಷನ್ಸ್. ಹೌದೌದು. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್. ಕೇಳಿ, ನಮಸ್ಕಾರ, ಹೆಸರೇಳಿ, ಎಲ್ಲಿಂದ? ನಾನ್ ಮೊಳ್ಳೇಗೌಡ ಅಂತ ಸ್ವಾಮಿ. ಓಕೆ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ. ಹಲೋ. ಹಾ, ಕೇಳಿ ಪ್ರಶ್ನೆ, ಕೇಳಿ ಕೇಳಿ ಪ್ರಶ್ನೆ. ಒಂದು ಅತಿ ಆಗೋಯ್ತು ಸ್ವಾಮಿ, ಪ್ರಕೃತಿ ಎಲ್ಲ ವಿಕೃತಿ ಮಾಡ್ಕ ಜೀವನ ಮಾಡೋಂಗ ಆಗೋಯ್ತು ಮುಂಚೆ. ಪ್ರಶ್ನೆ ಕೇಳಿ ನಿಮ್ದ. ಬೆಳೆ ಕಾಲ ತಕ್ಕಂತೆ ಬೆಳೆ ಬೆಳೀತಾ ಇಲ್ಲ, ಹುಟ್ಟು ಸಂಸ್ಕೃತಿ ಎಲ್ಲ ಹಾಳು ಮಾಡ್ತಾ ಕೂತಾನೆ, ಪ್ರಕೃತಿ ಎಲ್ಲ ವಿಕೃತಿ ಮಾಡ್ಕೊಂಡು ಸಂಪರ್ಕಕ್ಕೆ ಯಾತ್ರೆ ಕೂತ ಬದುಕಾಗೋಯ್ತು. ಹೌದು. ಸ್ವಾಭಿಮಾನ ಸರಳವಾಗಿ ಸ್ವಾಭಿಮಾನ ಸರಳವಾಗಿ ಉರುಳುವಾಗಿ ಬದುಕು ಕಾಯ್ತಾ ಇಲ್ಲ, ಹುಟ್ಟು ಸಂಸ್ಕೃತಿ ಎಲ್ಲ ಹಾಳು ಮಾಡ್ತಾ ಕೂತಾನೆ. ನೀವು ಏನ್ ಹೇಳ್ತಾ ಇದ್ದೀರಿ? ಹಲೋ ಹಲೋ, ಏನ್ ಹೇಳ್ಬೇಕು ಅದನ್ನ ಹೇಳಿ. ನೀವು ನಮ್ ಪ್ರಶ್ನೆ ಇದ್ರೆ ಕೇಳಿ. ಪ್ರಕೃತಿ ಎಲ್ಲ ವಿಕೃತಿ ಮಾಡ್ಕೊಂಡು ಹುಟ್ಟು ಸಂಸ್ಕೃತಿ ಹಾಳು ಮಾಡ್ತಾವ್ರ. ನೀವು ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಏನಾರು ಇದೆಯಾ? ಪ್ರಶ್ನೆ ಅದೇ, ಬೆಳೆ ಬೆಳೆ ಬೆಳೀತಾ ಇಲ್ಲ. ಮುಂದಿನ ಕರೆ ಏನ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಪ್ರಶ್ನೆ ಕೇಳಿ ಸರ್. ಹೆಸರೇಳಿ ಸರ್. ಹೆಸರೇಳಿ ಸರ್. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಂತ ಒಂದ್ ಹೆಸರಿ ಲ್ಯಾಂಡ್ ಅದ ರೀ, ಅಲುವಿಯಲ್ ಸಾಯ್ಲ್ ಇದ್ದದೆ. ಓಕೆ, ನಿಮ್ ಹೆಸರು ಹೇಳಿ. ಗಾರ್ಡನ್ ಮಾಡ್ಬೋದೇನಂತ ತೋಟ ಸರ್. ನಿಮ್ ಹೆಸರು ಹೇಳಿಲ್ಲ. ಹಲಂಸಾಗರ್ ಅಂತ ಹೇಳಿ, ಬಾಲ್ಕೋಟೆ ಮಾತಾಡ್ತೀನಿ ನವನಗರದಿಂದ. ಓಕೆ, ಐ ಆಮ್ ಬ್ಲೈಂಡ್ ಇದೀನಿ, 75 ಇಯರ್ಸ್ ಓಲ್ಡ್. ಹಾರ್ಟಿಕಲ್ಚರ್ ನಮ್ ಸ್ವಂತ ಅರ್ಧ ಎಕರೆ ಇದ್ದಂಗೆ ಅಲುವಿಯಲ್ ಸಾಯ್ಲ್ ಇದ್ದೆ, ಅಲ್ಲಿ ತೋಟ ಮಾಡ್ಬೋದೇನಂತ ಹೇಳ್ತಾರೆ ಮೇಡಮ್. ಸರ್, ಈ ಮಾಹಿತಿಯನ್ನ ತಾವು ಅಲ್ಲೇ ಬಾಗಲಕೋಟೆ ಯೂನಿವರ್ಸಿಟಿಗೆ ಹತ್ರ ಇದ್ದೀರಾ, ನವನಗರದಲ್ಲಿ. ಅಲ್ಲಿ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ವಿಜ್ಞಾನಿಗಳನ್ನ ನೀವು ಸಂಪರ್ಕಿಸಿದ್ರೆ ತಮ್ಮ ಈ ಕುರಿತು ಮಾಹಿತಿಯನ್ನ ತಮಗೆ ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿ ಸ್ಥಳ ನಿರ್ದಿಷ್ಟವಾಗಿ ನಿಮ್ಮ ಮಾಹಿತಿಯನ್ನ ಕೊಡಬೇಕಾಗಿರೋದ್ರಿಂದ ಹತ್ತಿರದಲ್ಲಿ ನೀವು ಬಾಗಲಕೋಟೆ ಯೂನಿವರ್ಸಿಟಿ ತೋಟಗಾರಿಕಾ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸಂಪರ್ಕಿಸಬಹುದಾಗಿರ್ತದೆ ಸರ್. ಥ್ಯಾಂಕ್ ಯು ಮೇಡಮ್. ಅದು ಕೂಡ ಅಲ್ಲಿನ ಮಾಹಿತಿ ಕೂಡ ತಾವು ಎಲ್ಲ ಕಡೆ ಈಗಾಗಲೇ ಒಂದಿಷ್ಟು ಸಂಗ್ರಹ ಮಾಡಿದ್ರಿ ಅಂದ್ರಲ್ಲ. ಹೌದು ಸರ್, ಈಗ ಮಾಹಿತಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಅವ್ರಿಗೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಅತಿ ಶೀಘ್ರವಾಗಿ ಸಿಗ್ತದೆ. ದೂರ ಹೇಳಿ. ಹಲೋ. ಹಾ ಹೆಸರು ಹೇಳಿ ಸರ್, ಎಲ್ಲಿಂದ? ತಿಮ್ಮಪ್ಪ ಗೌಡ ಸರ್ಗೆ ನಮಸ್ತೆ, ನಾನು ನಂಜುವಿನ ಮಹೇಶ್ ಮಾತಾಡ್ತಾ ಇದ್ದೇನೆ. ನಮಸ್ಕಾರ, ಹೇಳಿ ಸರ್. ಗೀತಾಶಿಷ್ಟವರ್ಗೂ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಜಲಾನಯನ ಇಲಾಖೆ ಎಂದರೇನು ಮತ್ತು ಈ ಇಲಾಖೆಯಿಂದ ರೈತರಿಗಿರುವ ಪ್ರಯೋಜನಗಳು ಯಾವುವು ಅಂತ ಮೇಡಮ್? ಸರ್, ತಾವು ಆಕ್ಚುಲಿ ನಾವು ಅದೇ ಜಲಾನಯನ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ತಾವು ಜಲಾನಯನ ಇಲಾಖೆ ಕಾರ್ಯಗಳ ಬಗ್ಗೆ ಕೇಳ್ತಾ ಇದ್ದೀರಿ, ಆದ್ರೂ ಒಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಹೇಳ್ತಿದ್ದೀನಿ. ಈಗ ನಾವು ಜಲಾನಯನ ಪ್ರದೇಶವನ್ನ ಫಸ್ಟ್ ವರ್ಗೀಕರಣ ಮಾಡ್ತೀವಿ. ಕಿರು ಜಲಾನಯನವಾರು, ಉಪ ಜಲಾನಯನವಾರು ಮತ್ತು ಜಲಾನಯನವಾರುಗಳು ಅಂತ ಹೇಳಿ. ಕಿರು ಜಲಾನಯನವಾರು ಅಂದ್ರೆ ಒಂದು ಪ್ರದೇಶದಲ್ಲಿ ಎಲ್ಲಿ ನಿಮಗೆ ದಿಬ್ಬದಿಂದ ನೀರು ಬೀಳ್ತದೆ ಅದನ್ನ ಕಣಿವೆಯವರೆಗೆ ಇರೋ ಪ್ರದೇಶವನ್ನ ನಾವು ಜಲಾನಯನ ಪ್ರದೇಶ ಅಂತ ಕರಿತೀವಿ. ಆ ಜಲಾನಯನ ಪ್ರದೇಶಗಳನ್ನ ಕಿರು ಜಲಾನಯನವಾರು, ಉಪ ಜಲಾನಯನವಾರು ಮತ್ತೆ ಜಲಾನಯನವಾರುಗಳು ಮತ್ತೆ ಕ್ಯಾಚ್ಮೆಂಟ್, ಸಬ್ ಕ್ಯಾಚ್ಮೆಂಟ್ ಅಂದ್ರೆ ನದಿ ನೀರಾವರ ಮಟ್ಟದವರೆಗೂ ಸಹ ಇವುಗಳನ್ನ ವರ್ಗೀಕರಣ ಮಾಡಿ ಅವುಗಳನ್ನ ಉಪಚಾರ ಮಾಡ್ತೀವಿ. ಉಪಚಾರ ಯಾವುದಕ್ಕೆ ಮಾಡ್ತಿದೀವಿ ಅಂದ್ರೆ ಭೂ ಸವಕಳಿ ಆಗಬಾರ್ದು ಮತ್ತು ನೀರು ಹರಿದ್ಕೊಂಡು ವ್ಯರ್ಥವಾಗಿ ಹೋಗ್ಬಾರ್ದು. ಮಳೆಯಿಂದ ಬಂದಿರೋ ನೀರು, ನೈಸರ್ಗಿಕವಾಗಿ ಮಳೆಯಿಂದ ಬಂದಿರೋ ನೀರನ್ನ ರೈತರ ಹೊಲದಲ್ಲೇ ಆದಷ್ಟು ಸಂರಕ್ಷಣೆ ಮಾಡಿ ಅದನ್ನ ಸುರಕ್ಷಿತವಾಗಿ ಮುಂದೆ ಹಳ್ಳ ಕೊಳಗಳಿಗೆ ಬಿಟ್ಟು ಅಲ್ಲಿಂದ ಮುಂದೆ ಕೆರೆಗಳಿಗೆ ಸೇರಿಸಿದ್ರೆ ನಿಮ್ಮ ರೈತರ ಹೊಲಗಳಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದರ ಜೊತೆಗೆ ತೇವಾಂಶವನ್ನು ಹೆಚ್ಚಿನ ದಿನಗಳವರೆಗೆ ಕಾಯ್ದಿಟ್ಟುಕೊಳ್ಳೋಕ್ಕೋಸ್ಕರ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳಡಿಯಲ್ಲಿ ರೈತರಿಗೆ ನಾವು ಹೊಲಗಳಲ್ಲಿ ಬದುಗಳನ್ನು ಹಾಕ್ಕೊಡೋದು ಮತ್ತು ಹಳ್ಳಕೊಳ್ಳಗಳಲ್ಲಿ ಚೆಕ್ ಡ್ಯಾಮು, ನಾಲಾಮಂಡು ಮತ್ತು ಗೋಕಟ್ಟೆಗಳನ್ನು ಕಟ್ಟಿಸಿಕೊಡೋದು ಮತ್ತು ಕೃಷಿ ಅರಣ್ಯಗಳನ್ನು, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹಿಸೋದು, ಈ ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ. ಈ ಕಾರ್ಯಕ್ರಮಗಳು ಕ್ಷೇತ್ರ ಪ್ರದೇಶ ಆಧಾರಿತ ಇರ್ತವೆ, ಅಂದರೆ ಎಲ್ಲ ರೈತರಿಗೂ ಎಲ್ಲ ಕಡೆ ಕೊಡೋದಿಲ್ಲ. 5,000 ನಾನು ಹೇಳಿದೆ ನಿಮಗೆ ಮೊದಲು, ನಾವು ವರ್ಗೀಕರಣ ಮಾಡಿರ್ತೀವಿ. ಕಿರು ಜಲಾನಯನವಾರು ಒಂದು ಯೋಜನೆ ಇರುತ್ತೆ, ಆ ಯೋಜನೆಯಲ್ಲಿ ಅಡಿ ವ್ಯಾಪ್ತಿಯಲ್ಲಿ ಯಾರ್ಯಾರು ರೈತರು ಬರ್ತಾರೆ ಅವರಿಗೆ ಈ ಸವಲತ್ತುಗಳು ದೊರೀತಾ ಇರ್ತವೆ. ಇದು ನಮ್ಮ ಪ್ರಶ್ನೆ ಚಿಕ್ಕದಾದ್ರು ಉತ್ತರ ತುಂಬಾ ದೊಡ್ಡದಾಗಿ ಕೊಡಿದ್ರಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಕ್ಷೇತ್ರ ಮಟ್ಟದ, ಹಾ ಹೇಳಿ ಪ್ರಶ್ನೆ ಕೇಳಿ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ. ಹಲೋ, ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ. ಕೇಳಿ ಭೀಮರಾವ್ ಅವರೇ. ರೆಡಿ ಸೆಟ್ ದೂರ ಹೇಳಿ. ಮಣ್ಣಿನ ಮಾದರಿಯನ್ನು 8 ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡ್ಬೇಕ್ರಿ? ಸಾಮಾನ್ಯವಾಗಿ ನಿಮಗೆ ಮಣ್ಣಿನ ಫಲವತ್ತತೆ ಚೀಟಿ ಕೃಷಿ ಇಲಾಖೆಯಿಂದ ದೊರೆತಿರುತ್ತದೆ. ಸೊ ಆ ಫಲವತ್ತತೆ ಚೀಟಿಯಲ್ಲಿ ಲಘು ಪೋಷಕಾಂಶಗಳು ಮತ್ತೆ ಮುಖ್ಯ ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತೆ ಸೂಕ್ಷ್ಮ ಪೋಷಕಾಂಶಗಳ ಮಾಹಿತಿ ಇರ್ತದೆ. ಈ ಮಾಹಿತಿಯನ್ನ ಪ್ರತಿ 3 ವರ್ಷಕ್ಕೊಂದ್ಸರಿ ನಾವು ಮಾಡಿಸ್ಬೇಕು ಅಂತ ಹೇಳ್ತೀವಿ. ನೀರಾವರಿ ಇತ್ತು ಅಂದ್ರೆ, ಒಣ ಪ್ರದೇಶ ಆದ್ರೆ 5 ವರ್ಷಕ್ಕೊಂದ್ಸರಿ ತಾವು ಮಾಡಿಸಬಹುದು. ನಮಸ್ಕಾರ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಭೀಮರಾವ್ ಅವರೇ. ಮುಂದಿನ ಕರೆ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸರ್, ನಾವು ಎರ್ಪಕ್ಷಪ್ಪ ಕಟ್ಟಿ ಅಂತ ಗದಗದಿಂದ ಮಾತಾಡುದು. ಕೇಳಿ ಕಟ್ಟಿ ಅವರೇ, ಗದಗದಿಂದ ಮಾತಾಡ್ತಾ ಇದ್ದೀರಿ, ಕೇಳಿ. ಟಾಪಿಕ್ ಏನ್ರಿ? ಟಾಪಿಕ್ ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ, ಅಂದ್ರೆ ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋದು ಅಂತ. ದಯವಿಟ್ಟು ತಾವು ಯಾವ ಜಿಲ್ಲೆ, ಯಾವ ತಾಲೂಕಿಂದ ಫೋನ್ ಮಾಡಿದ್ರಿ? ಅವ ಪಾಪ ಸಾನಿ ಕಲ್ತಲ್ರಿ, ಅವ ಗುಂಡಪ್ಪ ಅಂತೇಳಿ ಕಾಟರ್ಕಿ, ಬಾಗಲಕೋಟೆ ಜಿಲ್ಲಾ ಬೆಳಗಿ ತಾಲೂಕು. ಅಲ್ಲ, ತಾವು ಬೀಳಗಿ ತಾಲೂಕಲ್ಲಿ ತಮ್ಮ ಹೊಲ ಇದೆ. ಹೌದು ಅಲ್ಲಿ ಐತ್ರಿ. ಅವ ನಮ್ ಜಯ ನಮ್ ಫ್ರೆಂಡ್ ರೀ. ಅವನ್ದು ಪ್ರಶ್ನೆ ಕೇಳ್ತಾನ್ರಿ. ಈಗ ಸದ್ಯ ನಾವು ಹುನಗುಂದ ತಾಲೂಕಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದೀವಿ. ಮುಂದಿನ ಯೋಜನೆಗಳಲ್ಲಿ ನಾವು ಕೈಗೊಂಡಾಗ ನಿಮ್ಮ ಬೀಳಗಿ ತಾಲೂಕನ್ನು ಸಹ ಪರಿಗಣನೆ ತಗೊಳ್ತೀವಿ, ಅವಾಗ ಈ ಮಾಹಿತಿ ತಮ್ಗೆ ಲಭ್ಯ ಆಗ್ತದೆ. ಹೌದು ಹೌದು, ನಿಮ್ಮ ಹೊಲಗಳಲ್ಲೇ ಬಂದು ಮಾದರಿಗಳನ್ನ ಸಂಗ್ರಹಣೆ ಮಾಡ್ತಾರೆ, ನಿಮಗೂ ಮಾಹಿತಿ. ಇಲ್ಲ ಇಲ್ಲ, ಅರ್ಜಿ ಏನು ಸಲ್ಲಿಸಬೇಕಾಗಿಲ್ಲ. ತಾಲೂಕು ವ್ಯಾಪ್ತಿ ಯೋಜನೆ ವ್ಯಾಪ್ತಿಯಲ್ಲಿ ಆಯ್ಕೆ ಆದಾಗ ಈ ಕಾರ್ಯಕ್ರಮವನ್ನ ನಾವು ಇಲಾಖೆಯಿಂದ ಕೈಗೊಳ್ತೀವಿ. ಸದ್ಯಕ್ಕೆ ಹೇಳ್ತಾರೆ, ಅವಾಗ ನಮ್ಮ ವಿಜ್ಞಾನಿಗಳು ಬಂದು ಅಲ್ಲಿ ರೈತರನ್ನ ಸ್ಥಳೀಯವಾಗಿ ಸಭೆಗಳನ್ನ ನಡೆಸ್ತಾರೆ, ರೈತರೊಂದಿಗೆ ಸಮಾಲೋಚನೆ ಸಹ ಮಾಡ್ತಾರೆ. ಸೊ ಆ ಕುರಿತು ಇಲ್ಲ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಸಹ ಮಾಡ್ತೀವಿ, ನಿಮ್ಮ ತಾಲೂಕಿನಾದ್ಯಂತ ಮಾಡ್ತೀವಿ, ಇದು ಮಾಡ್ತೀವಿ. ಸದ್ಯ ಇವಾಗ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ, ವೇಟ್ ಮಾಡಬೇಕು, ಅದು ಸ್ಯಾಂಕ್ಷನ್ ಆದಾಗ ಮಾಡ್ತಾರೆ. ಒಟ್ಟು ಯಾವುದೇ ರೈತರ ಜಮೀನನ್ನು ಬಿಡೋದಿಲ್ಲ. ಯಾವ ವ್ಯಾಪ್ತಿ ಸೆಲೆಕ್ಟ್ ಆಗುತ್ತೆ ಯಾವುದೇ ರೈತರು ಬಿಡೋದಿಲ್ಲ. ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಎರಡು ಪ್ರಶ್ನೆ ಇದ್ವು ಸರ್. ಹೇಳಿ. ಫೈಲ್ ಇರೋಜನ್ ಪ್ರಿವೆನ್ಷನ್ ಹೆಂಗ್ ಮಾಡ್ಬೇಕು? ಫೈಲ್ ಇರೋಜನ್ ಇದು ಆಗ್ತಿರ್ತದಲ್ಲ ಫೈಲ್ ಒಂದು. ಎರಡನೇದು ಸಾವಯವ ಕೃಷಿ ನ್ಯಾಚುರಲ್ ಗೊಬ್ಬರ ಉಪಯೋಗ ಮಾಡಿ ತೋಟಗಾರಿಕೆಗೆ ಅಪ್ಲೈ ಮಾಡ್ಬೋದೇನ್ರಿ? ತೋಟ ಬೆಳಿಲಿಕ್ಕೆ ಉಪಯೋಗ ಮಾಡ್ಬೋದೇನ್ರಿ? ಎರಡು ಪ್ರಶ್ನೆ ಇದೆ. ಅದು ನಿಮ್ದು ಕೇಳ್ತಾ ಇರೋ ಪ್ರಶ್ನೆ ಎರಡು ಸರ್ ಸಮಂಜಸ, ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲ. ಆದ್ರೂ ಮೇಡಮ್ ಅವರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ ನೋಡ ಸರ್. ಸಾಯಿಲ್ ಎರೋಜನ್ ಹೆಂಗೆ ಪ್ರಿವೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಕುರಿತು ಒಂದು ಸ್ವಲ್ಪ ಮಾಹಿತಿಯನ್ನ ನಾನು ಹೇಳ್ತೀನಿ. ಈಗ ತಮ್ಮ ಹೊಲಗಳಲ್ಲಿ ಬದುಗಳನ್ನ ನಿರ್ಮಾಣ ಮಾಡೋದು, ಅಲ್ಲಿ ಅಲ್ಲಿ ಕೃಷಿ ಅರಣ್ಯ ಬೆಳೆಗಳನ್ನ ನೀವು ಹಾಕಿ ಪ್ರೋತ್ಸಾಹ ಮಾಡ್ಕೊ ಬೆಳಿಬೇಕು. ಯೂಸ್ವಲಿ ಏನ್ ಮಾಡ್ತೀವಿ, ರೈತರು ಯಾಂತ್ರೀಕರಣ ಮಾಡ್ತಾ ಇದ್ದಾರೆ, ಆಳುಗಳು ಸಿಗ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಆದಷ್ಟು ಬೆಳೆಗಳನ್ನ ಮಾತ್ರ ಬೆಳ್ಕೊಂತ ಇದ್ದೀರಾ. ಬೇರೆ ಬೇರೆ ರೀತಿ ವಿವಿಧ ಜಾತಿಯ ಗಿಡಗಳನ್ನ ಬೆಳ್ಕೊಳ್ತಾ ಇಲ್ಲ, ಅದೊಂದು ಮಾಡ್ಕೋಬೇಕು. ಅದ್ರ ಜೊತೆಗೆ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೋಬೇಕು. ಈ ತರ ಏನಾದ್ರು ಮಾಹಿತಿ ನೀವು ಮಾಡ್ಕೊಂಡ್ರೆ ಎರೋಜನ್ ಪ್ರಿವೆಂಟ್ ಆಗುತ್ತೆ. ನೀವೇನ್ ಹೇಳ್ತಿದ್ದೀರಿ, ಮಣ್ಣಿನ ಸವಕಳಿ ತಡೆಗಟ್ಟಬಹುದು. ಈ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾಹಿತಿ ನನಗೆ ಇಲ್ಲ, ಅದನ್ನ ನೀವು ಮುಂದಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ಬಹುದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಇದು ಇವತ್ತಿನ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೇಳಿ ಸರ್, ಹೆಸರಳ್ಳಿ ಎಲ್ಲಿಂದ? ನಮಸ್ಕಾರ ಸರ್. ಪ್ರಶ್ನೆ ಅಷ್ಟು ಸಂಕ್ಷಿಪ್ತವಾಗಿ ಕೇಳಿ ನೀವು. ನಮಸ್ಕಾರ ಸರ್. ನಮಸ್ಕಾರ ಅಲ್ಲ, ನೀವು ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳಿ. ತಾಲೂಕು ಸೊಸ್ಟ್ರಿಂದ ಮಾಲಶೆಟ್ಟರು ಮಾಡೋ ನಮಸ್ಕಾರಗಳು ಗುರುಗಳ. ನೀವು ಪ್ರಶ್ನೆ ಕೇಳಿ ಬೇಗನೆ. ಸರ್, ಈಗ ಸಮೀಕ್ಷೆ ಮಾಡ್ತಿರಲಿಲ್ಲ, ಬೆಳೆ ಇದ್ದಾಗ ಮಾಡ್ತಿಲ್ಲ, ಇಲ್ಲ ಬೇಸ್ಗಟ್ಟೆಯಲ್ಲಿ ಮಾಡ್ತಿಲ್ಲ ಅಂತ ನನ್ನ ಪ್ರಶ್ನೆ ಗುರುಗಳ. ಸರ್, ತಾವು ಯಾವ ತಾಲೂಕಿಂದ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಮೈಸೂರು ಜಿಲ್ಲೆ ಶ್ರೀನಾಥಪುರ ತಾಲೂಕು ಮೇಡಮ್. ಸದ್ಯ ಮೈಸೂರು ಜಿಲ್ಲೆ ತಿ ನರಸೀಪುರ ಕಾರ್ಯಕ್ರಮ ತಾಲೂಕಲ್ಲಿ ಈ ಕಾರ್ಯಕ್ರಮ ಇಲ್ಲ. ಸೊ ಆದ್ದರಿಂದ ಈ ಮುಂದೆ ಕಾರ್ಯಕ್ರಮ ಮಾಡಿದಾಗ ತಾಲೂಕಿನಾದ್ಯಂತ ಮಾಡ್ತಾರೆ, ತಮಗೆ ಮಾಹಿತಿ ತಿಳಿಸಲಾಗುವುದು. ಸಂತೋಷ ಮೇಡಮ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ಸರ್. ನಮಸ್ಕಾರ. ನಮಸ್ತೆ ಸರ್, ಹೆಸರು ಹೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ಚಿಕ್ಕೋಟ ತಾಲೂಕು ಹುಣ್ಣವಾಡ ಗ್ರಾಮದಿಂದ ಸಮಸ್ತ ಕರ್ನಾಟಕ ರಾಜ್ಯದ ಪರವಾಗಿ ವಿಜಯದಶಮಿ ಎಲ್ಲರ ಧನ್ಯವಾದ ಶುಭಾಶಯಗಳನ್ನು ತೋರಿಸ್ತೀನಿ. ನನ್ನ ಹೆಸರು ಕಲ್ಲಪ್ಪ ಬಸಪ್ಪ ತಳವಾರ, ಗ್ರಾಮ ಹೊನ್ವಾಲ ತಾಲೂಕು ಚಿಕ್ಕೋಟ ಜಿಲ್ಲೆ ವಿಜಯಪುರ. ಆಯ್ತು ಆಯ್ತು, ಪ್ರಶ್ನೆ ಕೇಳಿ. ನೋಡ್ರಿ, ನಮಸ್ಕಾರ. ಮತ್ತು ಈಗ ಮಣ್ಣು ಆರೋಗ್ಯ ಚೀಟಿ ಏನ್ ನಮ್ಗೆ ಹೋಗಿ ಕೇಳ್ಬೋದ್ರಿ? ಅಲ್ಲಿ ಕೃಷಿ ಇಲಾಖೆ ಕೇಳ್ಬೋದು, ಇದು ಕೇಳ್ಬೋದ್ರಿ? ಅಲ್ಲ, ಈಗ ನಮ್ದು ಇದು ಕಾರ್ಯಕ್ರಮದ ವಿಷಯ, ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋದ್ರ ಕುರಿತು ಇರುತ್ತೆ. ನಿಮ್ಮ ಹೊಲದಾಗೆ ಸರ್ವೆ ಮಾಡ್ಲಕ್ ಬರ್ತಾರ, ಸಮೀಕ್ಷೆ ಮಾಡ್ಲಕ್ ಬರ್ತಾರ, ಸರ್ಕಾರ ಪರವಾಗಿ ಬರ್ತಾರನ್ರಿ? ತಿಕೋಟ ಗ್ರಾಮದಲ್ಲಿ ನಾನು ಹೇಳ್ತೀನಿ ಸರ್ ಅವ್ರಿಗೆ ಸ್ವಲ್ಪ. ನಮಸ್ಕಾರಗಳು. ಈಗ ತಿಕೋಟ ತಾವೇನೋ ಇದ್ದೀರಿ, ಹತ್ತಿರದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ಅವರು ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಒಂದು LRI ಸಮೀಕ್ಷೆ ಆಗಿದೆ ಅಲ್ಲಿ, ಸೊ ಇದಕ್ಕೆ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿರ್ತದೆ. ಪಡ್ಕೋಬಹುದು, ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಾವು ಭೇಟಿ ಮಾಡಿ ನೀವು ಅಲ್ಲಿ ಹೋಗಿ ಇತರೆ ವಿವರಗಳನ್ನ ನೀಡಬೇಕು. ಯಾಕೆಂದ್ರೆ ರೈತರು ಇಲ್ಲಿ ಕಾಯ್ತಾ ಇರ್ತಾರಲ್ಲ ಮುಂದಿನವರು. ಸೊ ಹತ್ತಿರದ ರೈತ ಸಂಪರ್ಕ ಹೋಗಿ ನೀವು ಭೇಟಿ ಮಾಡಿ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದ್ರೆ ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋ ವಿಷಯ ಇರುತ್ತೆ. ಹೆಸರೇಳಿ ಸರ್ ಅಲ್ಲಿಂದ? ಎರಡೇ ಸೆಟ್ ದೂರ ಐಡಿ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್ ಅಲ್ಲಿಂದ? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ ಸರ್. ಓಕೆ, ಏಕೆ ಪ್ರಶ್ನೆ ಕೇಳಿ ನಿಮ್ದು. ನಿಮ್ಮ ಹೊಲದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಸರ್, ನಮ್ ಪ್ರಶ್ನೆ ಏನಂದ್ರೆ ಸರ್, ಭೂಮಿಯ ಭೌತಿಕ ಮತ್ತು ಆರ್ಥಿಕ ಲಕ್ಷಣಗಳು ತಿಳಿಸ್ಕೊಡ್ತೀರ ಸರ್? ಹೌದು, ನಿಮ್ ಭೂಮಿ ಹೊಲದಲ್ಲಿ ಏನೇನ್ ಮಣ್ಣು ಇರ್ತದೆ ಅದ್ರ ಬಗ್ಗೆನೆ ಹೇಳ್ತಾ ಇದ್ದಾರೆ. ಹೇಳಿ ಮೇಡಮ್. ಈಗ ತಾವು ಹೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದೀರಾ, ಭೌತಿಕ ಗುಣಲಕ್ಷಣಗಳನ್ನ ತಿಳಿಸ್ಕೊಡ್ತೀರಾ ಅಂತ. ಈ ಸರ್ವೆ ಮುಖಾಂತರ ನಾವು ಆಕ್ಚುಲಿ ಈ ಸರ್ವೆ ಎರಡು ವಿಭಾಗಗಳನ್ನು ಹೊಂದಿರ್ತದೆ. ಒಂದು, ನಾವು ಮಣ್ಣನ್ನು ಸರ್ವೆ ಮಾಡಿದಾಗ ಮಣ್ಣಿನ ಭೌತಿಕ ಗುಣಲಕ್ಷಣಗಳನ್ನು ಸಹ ಅಧ್ಯಯನ ಮಾಡ್ತೀವಿ. ಇನ್ನೊಂದು ರಾಸಾಯನಿಕ ಗುಣಧರ್ಮಗಳು ಅಂತ ಹೇಳ್ತೀವಿ. ಭೌತಿಕ ಗುಣಧರ್ಮಗಳಲ್ಲಿ ತಾವು ಹೇಳಿದ್ರಲ್ಲ, ಮಣ್ಣಿನ ಆಳ, ಕಣ ಗಾತ್ರ, ಅಂದರೆ ಮಣ್ಣಲ್ಲಿ ಉಸುಕು ಮಣ್ಣ, ಮರಳು ಮಣ್ಣ, ಜೇಡಿಯುಕ್ತ ಮಣ್ಣ, ಇಲ್ಲಾಂದ್ರೆ ಅದರಲ್ಲಿರೋ ನಿಮಗೆ ಬಸಿಯುವಿಕೆ ಅಂತ ಹೇಳ್ತೀರಾ, ಅಂದ್ರೆ ನಿಮ್ದು ಜಾಸ್ತಿ ನೀರು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಇದೆಯಾ, ಇಲ್ಲ ನೀರು ಬೇಗನೆ ಹರಿದೋಗ್ತದ. ಸೊ ಇವೆಲ್ಲ ಮಾಹಿತಿಗಳನ್ನ ಸಹ ನಾವು ಭೌತಿಕ ಗುಣಧರ್ಮಗಳು ಅಂತ ಕರಿತೀವಿ. ರಾಸಾಯನಿಕ ಗುಣಧರ್ಮಗಳು ಅಂತ ಬಂದಾಗ ಪೋಷಕಾಂಶಗಳ ಪಾತ್ರ ಬರ್ತದೆ. ಅಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಸಾವಯವ ಇಂಗಾಲ ಮತ್ತೆ ರಸಸಾರ ಮತ್ತೆ ಇವೆಲ್ಲ ಮಾಹಿತಿಗಳು ಸಹ ಅದರಲ್ಲಿ ಬರುತ್ತೆ. ಪ್ರಧಾನ ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳ ಮಾಹಿತಿಯನ್ನು ನಾವು ರಾಸಾಯನಿಕ ಗುಣಧರ್ಮಗಳು ಅಂತ ವರ್ಗೀಕರಿಸ್ತೀವಿ. ಇವೆರಡು ಮಾಹಿತಿಗಳನ್ನು ಈ ಭೂಸಂಪನ್ಮೂಲ ಅಧ್ಯಯನದಲ್ಲಿ ನಾವು ಅಧ್ಯಯನ ಮಾಡಿ ಅದನ್ನು ರೈತರ ಹೊಲಗಳಿಗೆ, ಅಂದರೆ ಸರ್ವೆ ನಂಬರ್ ವಾರು, ಹಿಸ್ಸಾ ನಂಬರ್ ವಾರು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಕಾರ್ಯಕ್ರಮ. ಬರುತ್ತೆ ಈಗ ಸದ್ಯ ಪ್ರಸ್ತುತವಾಗಿ ನಾವು ರಾಜ್ಯದ 20 ಜಿಲ್ಲೆಗಳಲ್ಲಿ ಆಯ್ದ ತಾಲೂಕುಗಳಲ್ಲಿ ಮಾತ್ರ ಈ ಸಮೀಕ್ಷೆಯನ್ನು ಕೈಗೊಳ್ತಾ ಇದೀವಿ. ಈಗ ರೈತರಲ್ಲಿ ಇದ್ರ ಬಗ್ಗೆ ತುಂಬಾ ಇದನ್ನು ಪ್ರಚಾರನೂ ಸಹ ಅರಿವು ಸಹ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ತಮ್ಮ ತಾಲೂಕುಗಳಲ್ಲಿಯೂ ಸಹ ಈ ಸಮೀಕ್ಷೆಯನ್ನು ಕೈಗೊಳ್ತೀವಿ. ಅವಾಗ ಎಲ್ಲಾ ಮಾಹಿತಿಯನ್ನು ಸಹ ನಾವು ನಿಮಗೆ ನೀಡ್ತೀವಿ. ಅಂದ್ರೆ ದತ್ತಾಂಶ ಸಂಗ್ರಹ ಮಾಡಿ ಅವ್ರು ಇಟ್ಕೊಂಡಿರ್ತಾರೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ತೆ ಸರ್, ಮಂಡ್ಯ ತಾಲೂಕು ಹುಬ್ಬಳ್ಳಿ ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ. ಕೇಳಿ ಪ್ರಶ್ನೆ. ಕೇಳಿ ಸರ್, ಈ ಮಣ್ಣು ತರಗ ಬಿಡ್ತೀವಲ್ಲ ಸರ್, ಅದ್ರಲ್ಲಿ ಈ ಗೊಬ್ಬರ ಧೂಳ ಅಂತ ಇರ್ತದಲ್ಲ ಸರ್, ಅದು ಕೂಳೆ ತಿಂತಾ ಇರ್ತಾವೆಲ್ಲ, ಏನ್ ಮಾಡುದು? ಅಲ್ಲ, ಇದು ನಿಮ್ ಹೊಲದ ನಿಮ್ ಹೊಲದಲ್ಲಿ ಯಾವ ತರ ಮಣ್ಣು ಇರ್ತದೆ ಅಂತ ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ತಜ್ಞರು ಹೇಳ್ಕೊಡ್ತಾರೆ. ನಿಮ್ ಹೊಲದಾಗೆ ನಿಮ್ದು ನಿಮ್ ಹೊಲದಲ್ಲಿ ಯಾವ ತರ ಮಣ್ಣಿದೆ ಅನ್ನೋದು ನಮ್ಮ ಹೊಲದ ಇವ್ರಿಗೆ ಗೊತ್ತಿರೋದಿಲ್ಲ. ಕೆಂಪು ಕಲ್ಲು ಮಿಶ್ರಿತ. ಆಯ್ತು, ನೀವು ಕೆಂಪು ಕಲ್ಲು ಮಿಶ್ರಿತ ಜಮೀನಿದೆ ಅಂತ ಹೇಳಿದೀರಾ. ಬಟ್ ತಾವು ಕೇಳ್ತಾ ಇರೋ ಪ್ರಶ್ನೆ ತರಗಲೆಯಲ್ಲಿ ಯಾವ್ದು ಕಪ್ಪು ಹುಳ ಇದೆ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಕೀಟಶಾಸ್ತ್ರಜ್ಞರು ಮತ್ತೆ ಮುಂದಿನ ದಿನಗಳಲ್ಲಿ ಇವರು ಸಂವಾದಗಳನ್ನ ಮಾಡಿದಾಗ ತಿಳಿಸಿಕೊಡ್ತಾರೆ. ಪ್ರಸ್ತುತ ನನಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಮುಂದಿನ ಕರೆ. ಹಲೋ, ಹಲೋ ಕೃಷಿರಂಗ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದ್ರೆ ನಿಮ್ಮ ಹೊಲದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡಿಕೊಡೋದು ಕಾರ್ಯಕ್ರಮ. ಹೇಳಿ, ಹೆಸರೇಳಿ ಸರ್, ಎಲ್ಲಿಂದ? ಸರ್, ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಬಂಕಲ್ಗದಿಂದ ಶಾಂತ್ ಕುಮಾರ್ ಅಂತ ಹೇಳಿ ಮಾತಾಡೋದು. ಆಯ್ತು ಶಾಂತ್ ಕುಮಾರ್ ಅವರೇ, ಕೇಳಿ. ಸರ್, ಅದೇ ಸಮೀಕ್ಷೆ ಯಾವ ರೀತಿ ಮಾಡ್ತಾರೆ ಸರ್, ಮತ್ತು ಅದಕ್ಕೆ ಯಾವ್ಯಾವ ರೀತಿ ದಾಖಲಾತಿ ತಗೊಳ್ಬೇಕಾಗ್ತದೆ ಸರ್? ಹೇಳ್ತಾರೆ. ಇದು ರೈತರು ಫಸ್ಟ್ ಆಫ್ ಆಲ್ ಯಾವುದೇ ರೀತಿಯಾದ ದಾಖಲಾತಿಗಳನ್ನ ಕೊಡೋ ಅವಶ್ಯಕತೆ ಇಲ್ಲ. ನಾವು ಒಂದು ಪ್ರದೇಶವನ್ನ ಆಯ್ಕೆ ಮಾಡಿದಾಗ ಆ ಪ್ರದೇಶದಲ್ಲಿ ಯಾವುದೇ ರೈತರ ಹೊಲಗಳನ್ನ ಸಹ ಬಿಡೋದಿಲ್ಲ. ಅದು ಓನ್ಲಿ ಕಾಯ್ದಿಟ್ಟ ಪ್ರದೇಶ, ಅರಣ್ಯ ಪ್ರದೇಶ ಅಥವಾ ಮೀಸಲು ಅರಣ್ಯ ಪ್ರದೇಶ ಇದ್ರೆ ಮಾತ್ರ ನಾವು ಅಲ್ಲಿ ಸಮೀಕ್ಷೆಯನ್ನ ಕೈಗೊಳ್ಳೋದಿಲ್ಲ. ಅದು ರೈತರ ಹೊಲ ಜಮೀನಾಗಿರ್ಬಹುದು, ಇಲ್ಲ ನಿಮ್ಮ ಕಟ್ಟಡಗಳಾಗಿರ್ಬಹುದು, ದಾರಿಗಳಾಗಿರ್ಬಹುದು, ಎಲ್ಲಾ ಮಾಹಿತಿಯು ಸಹ ನಮಗೆ ಇಲ್ಲಿ ನಮ್ಮ ರಾಜ್ಯ ದೂರ ಸಂವೇದನೆ ಸಂಸ್ಥೆ ಏನಿದೆ ಕೆಸರಾಕಿಂದ ಮಾಹಿತಿ ಸಿಕ್ಕಿರುತ್ತೆ. ಇದು GIS ಆಧಾರ, ತಮಗೆಲ್ಲ ಗೊತ್ತಿದೆ ಈಗ ಭೌಗೋಳಿಕ ಮಾಹಿತಿ ಅಂತ ಏನ್ ಹೇಳ್ತೀವಿ, ಈಗ GPS ನಿಮ್ಮ ಮೊಬೈಲ್ಗಳಲ್ಲೆಲ್ಲ ಬರುತ್ತೆ, ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತಿರ್ತೀರಿ. ಸೊ ಆ ಮಾಹಿತಿಯನ್ನ ಆಧರಿಸಿಕೊಂಡು ಸೆಟಲೈಟ್ ಇಮೇಜ್ಗಳನ್ನ ಉಪಯೋಗಿಸಿಕೊಂಡು ನಮ್ಮ ಕೃಷಿ ಇಲಾಖೆಯ ಕೃಷಿ ವಿಶ್ವವಿದ್ಯಾನಿಲಯಗಳು ಈ ಸಮೀಕ್ಷೆಯನ್ನ ಕೈಗೊಳ್ಳುತ್ತವೆ. ಸೊ ತಮ್ಮ ಯಾವುದೇ ರೀತಿಯಾದ ನೀವು ಅಪ್ಲಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ, ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದ ಮಾಹಿತಿಗಳನ್ನ ತಾವು ಪಡೆಯಬೇಕಾದ ಮಾಹಿತಿ ತಮ್ಮಲ್ಲಿ ಸರ್ವೆ ಮಾಡಿದ್ರೆ ಆ ಎಲ್ಲಾ ಕ್ಷೇತ್ರದಲ್ಲಿ ನಾವು ಸರ್ವೆಯನ್ನ ಮಾಡ್ತೀವಿ. ಯಾವ ರೈತರ ಭೂಮಿಯನ್ನು ಸಹ ಸರ್ವೆ ಇದರಲ್ಲಿ ಬಿಡೋದಿಲ್ಲ. ಅಂದ್ರೆ ಪ್ರತಿಯೊಂದು ರೈತರದು ಇದರಲ್ಲಿ ಸೇರಿರುತ್ತೆ, ಎಲ್ಲಾ ಕ್ಷೇತ್ರನು ಸೇರಿರುತ್ತೆ. ಒಂದು ಊರಲ್ಲಿ ನಂದು ಹೊಲಕ್ಕೆ ಯಾರು ಬಂದಿಲ್ಲ, ಸಮೀಕ್ಷೆ ಮಾಡಿಲ್ಲ ಅನ್ನಂಗ್ ಪ್ರಶ್ನೆನೆ ಬರೋದಿಲ್ಲ. ಪ್ರತಿಯೊಬ್ಬರದನ್ನು ತಗೊಂಡು ಸರ್ಕಾರ ದತ್ತಾಂಶನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ತಾವು ಒಂದ್ ವೇಳೆ ನೀವು ಅದ್ ಮರ್ತರು ದತ್ತಾಂಶ ಆ ಒಂದು ಸಂಪನ್ಮೂಲ ಇಲಾಖೆಯಲ್ಲಿ ತಮಗೆ ಸಿಗುತ್ತೆ. ಹೌದಲ್ಲ ಮೇಡಮ್? ಎಲ್ಲಾ ಡಿಜಿಟಲ್ ಆಗಿರುತ್ತೆ. ಇದು ಕಂಪ್ಯೂಟರ್ ಅಂದ್ರೆ ನಾವ್ ಇವಾಗ ಹೇಳ್ತಾ ಇದೀವಿ, ಎಲ್ಲಾನು ಡಿಜಿಟಲ್ ಆಗಿರ್ಬೇಕು ಅಂತ. ಆ ಮಾಹಿತಿಯನ್ನ ಭೌತಿಕವಾಗಿ ಸಂಗ್ರಹಿಸಿ. ಸರ್, ಎಲ್ಲಿಂದ? ನಮಸ್ಕಾರ. ನಮಸ್ತೆ. ಮೈಸೂರು ಜಿಲ್ಲೆ ನಾಯಿಗೋಡು ತಾಲೂಕು ಕಸ್ಬಾ ಹೋಬಳಿ ಸೂರಳಿಯಿಂದ ಸುಬ್ಬಣ್ಣ ಅಂತ. ಸುಬ್ಬಣ್ಣ ಅವರ ಕೇಳಿ ಪ್ರಶ್ನೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ದು ಕೆಬ್ಬೆ ಮಲಗೂರು ಕೆಬ್ಬೆ. ಪ್ರಶ್ನೆ ಕೇಳಿಬಿಡಿ. ನಾವು ತೆಂಗು ಹಾಕಿದೀವಿ, ಸ್ವಲ್ಪ ಹಾಕ್ಬೇಕು ಅರ್ಥ ಹಾಕ್ಬೇಕು ಅಂತ ಮಾಡ್ತಿದ್ವಿ. ಮಣ್ಣು ಪರೀಕ್ಷೆ ಬರ್ತಾರ ಅಂದ್ರೂ ಬಂದಿಲ್ಲ, ಅದಕ್ಕೆ ನಿಮ್ಗ ಕೇಳ. ಮಣ್ಣು ಪರೀಕ್ಷೆಯನ್ನ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಮಾಡಿಸಬಹುದು ಸರ್. ಈ ಭೂ ಸಂಪನ್ಮೂಲ ಸಮೀಕ್ಷೆಗೆ ತಮ್ಮ ತಾಲೂಕು ಆಯ್ಕೆ ಆಗಿಲ್ಲದೆ ಇರೋದ್ರಿಂದ ಈ ಸಂಪನ್ಮೂಲ ಸಮೀಕ್ಷೆ ಮಾಹಿತಿಯನ್ನ ಸದ್ಯಕ್ಕೆ ನಾವು ನಿಮಗೆ ಕೊಡಲಾಗೋದಿಲ್ಲ. ಆದ್ರೆ ಮಣ್ಣಿನ ಫಲವತ್ತತೆ ಚೀಟಿ ಮಾಹಿತಿ ಏನಿದೆ ಅದನ್ನ ರೈತ ಸಂಪರ್ಕ ಕೇಂದ್ರದಿಂದ ತಾವು ಪಡೆದುಕೊಳ್ಬಹುದು. ಮುಂದಿನ ಕರೆ. ಹಲೋ ಕೃಷಿರಂಗ. ನಮಸ್ಕಾರ. ಶ್ರೀ ಗುರು ಗೌರಂಗ ರಾಧಾ ಸೇವ ಕುಂಜ ರಮಣ ಬಿಹಾರಿ ಜಯತಃ ಗದಾಧಾರ ಗೌರಂಗ ನಿತ್ಯಾನಂದ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ. ಸರ್ ಇದು ಪ್ರಶ್ನೆ ಅಲ್ಲ, ಮಂಗಳೂರಿಂದ ಸರ್. ಸರ್ ಇದು ಇದರಿಂದ ಏನಾಗುತ್ತಂದ್ರೆ ಉಳಿದವ್ರಿಗೆ ತೊಂದರೆ ಆಗುತ್ತೆ. ಉಳಿದವರು ಕೇಳ್ಬೋದಾ? ಉಳಿದವರು ಪತ್ರ ಬರೀತಾರೆ ಇದೇ ವಿಷಯದಲ್ಲಿ, ಹೀಗೆಲ್ಲ ನೀವು ಹೇಗೆ ಎಂಟರ್ಟೈನ್ ಮಾಡ್ತೀರಿ ಅಂತ ನೀವು ಹಿಂಗೆ ಕೇಳ್ತೀರಿ ಸರ್. ಇದರಿಂದ ಉಳಿದವರಿಗೆ ತ್ರಾಸ ಆಗುತ್ತೆ ಅಂತ. ಉಳಿದವರು ಸೂಕ್ತ ಉತ್ತರಕ್ಕೆ ಕಾಯ್ತಿರ್ತಾರೆ, ಸೂಕ್ತ ಪ್ರಶ್ನೆ ಕೇಳ್ತಿರ್ತಾರೆ. ಹೇಳಿ ಸರ್, ಪ್ರಶ್ನೆ ಕೇಳಿ. ಪ್ರಶ್ನೆ ಏನಂದ್ರೆ, ಈಗ ನಮ್ದು ಈ ಸಾವಯವ ಕೃಷಿ ಬೆಳೀತಾ ಇದ್ದೀವಿ ಸರ್, ನಾವು ಈ ಹೆಸರುಘಟ್ಟದಲ್ಲಿ 11 ಎಕರೆಯಲ್ಲಿ, ಅದಕ್ಕೆ ಸೂಕ್ತವಾದ ಮಣ್ಣು ಯಾವುದು ಅಂತ ಹೇಳಿ ನಿಮ್ ಸಮೀಕ್ಷೆ ಕೈಗೊಳ್ತೀರಾ ಅಂತ ಸಾವಯವ ಕೃಷಿಗೆ? ಅದು ಸದ್ಯಕ್ಕೆ ತಗೊಂಡಿಲ್ಲ ಸರ್. ಹೆಸರುಘಟ್ಟ ವ್ಯಾಪ್ತಿಯಲ್ಲಿ ನಮ್ಮ ಸಮೀಕ್ಷೆ ನಡೀತಾ ಇಲ್ಲ, ದಯವಿಟ್ಟು ಆ ಮಾಹಿತಿ ನಮ್ಮ ಹತ್ರ ಇರೋದಿಲ್ಲ ಇವಾಗ. ನಿಮ್ಮ ಹೊಲದ ಭೂ ಸಂಪನ್ಮೂಲ ಸಮೀಕ್ಷೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇದು. ಮೇಡಮ್, ಆಗ್ಲೇ ನಾವು ಕೇಳ್ತಾ ಇದ್ವಿ, ಈಗ ದತ್ತಾಂಶ ಸಂಗ್ರಹ ಮಾಡ್ಕೊಂಡ್ರಿ, ಅದು ಏನು ಒಂದು ಭೌತಿಕ ಗುಣಧರ್ಮ ಮತ್ತೆ ರಾಸಾಯನಿಕ ಗುಣಧರ್ಮ ಅಂದ್ರಿ. ಈಗ ಭೂ ಸಂಪನ್ಮೂಲ ಸಮೀಕ್ಷೆಯ ದತ್ತಾಂಶ ಪಡ್ಕೊಂಡ್ರಿ ಅಂತ ಇಟ್ಕೊಳ್ರಿ, ಆ ದತ್ತಾಂಶದಿಂದ ತಮ್ಗೇನು ಉಪಯೋಗ? ಈಗ ರೈತರು ಮಾಹಿತಿಯನ್ನ ಪಡ್ಕೊಂಡಾದ್ಮೇಲೆ ಎಲ್ಲರ ಕಾರ್ಡ್ ಮುಖಾಂತರ ನಾವು ಮಾಹಿತಿಯನ್ನ ರೈತರಿಗೆ ಕೊಡ್ತೀವಿ. ಅದರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮಗಳು ಇರ್ತವೆ. ಆ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮಗಳ ಜೊತೆಗೆ ರೈತರಿಗೆ ಅತಿ ಸೂಕ್ತವಾದ ಬೆಳೆ ಯಾವುದು ಮತ್ತೆ ವಿತ್ ಮಿತಿಗಳ ಜೊತೆಗೆ ಇನ್ನು ಎರಡನೇ ಹಂತದಲ್ಲಿ ಸೂಕ್ತವಾದ ಬೆಳೆಗಳು ಯಾವುವು, ಮಧ್ಯಮವಾಗಿ ಸೂಕ್ತವಾಗಿರೋದು ಯಾವುದು, ಸೂಕ್ತವಲ್ಲದೇ ಇರುವ ಬೆಳೆಗಳು ಯಾವುದು, ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಆ ಕಾರ್ಡಲ್ಲೇ ಕೊಟ್ಟಿರ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯಲ್ಲಿ ರೈತರೊಬ್ಬರು ಕೇಳ್ತಾ ಇದ್ರು, ನಮ್ಮ ಹೊಲದಲ್ಲಿ ಮಣ್ಣಿನ ಸವಕಳಿ ತಡೆಗಟ್ಟೋದಕ್ಕೆ ಯಾವ ಕಾರ್ಯಕ್ರಮಗಳನ್ನ ಕೈಗೊಳ್ಬೇಕು ಅಂತ. ಸೊ ಅದರಲ್ಲಿ ನಾವು ಇಳಿಜಾರು, ಮಣ್ಣಿನ ಇಳಿಜಾರಿಗೆ ಅನುಗುಣವಾಗಿ ನಾವು ಬದು ನಿರ್ಮಾಣ ಮಾಡಬೇಕು. ಆ ತರದ ಮಾಹಿತಿಯನ್ನು ಸಹ ಕೊಟ್ಟಿರ್ತೀವಿ. ಹಲೋ, ಕೇಳ್ತಾ ಇದೆ, ಹೆಸರು ಹೇಳಿ ಎಲ್ಲಿಂದ? ಈ ಯಾದಗಿರಿ ಜಿಲ್ಲೆ ಸುರಬುರ ತಾಲೂಕು ನಿಂಗನಹಳ್ಳಿಯಿಂದ ನಿಂಗಣ್ಣ ಸರ್. ಕೇಳಿ ನಿಂಗಣ್ಣ ಅವರೇ. ಈ ಸರ್, ಹತ್ತಿ ಚಜ್ಜಿ ಶೇಂಗಾ ನಮ್ದು ಇರೋದೇ 2 ಎಕರೆ ಹೊಲ ಐತಿ. ಅದ್ರಾಗ ಎಲ್ಲ ಮಾಲ ಬಿತ್ತಿ ಸುತ್ತ ನಡು ಮಾತ್ರ ಒಂದು 4-5 ಕಾಣದಾಡಲ್ಲ ಬೆಳೆ ನಾಟಕ್ಕೆ. ಆದ್ರೆ ನಾಟಿದ ಒಂದು 15 ದಿನ ಬೆಳೆನೆ ಸತ್ತೋಗ್ತದೆ ಸರ್. ಅದು ಯಾವ ಕಾರಣಕ್ಕಂತ ಗೊತ್ತಾಯ್ತು, ಈಗ ಒಂದು 4 ವರ್ಷದಿಂದ ಆಕೈತಿ. ಅದು ಸ್ಥಳೀಯವಾಗಿ ಕ್ಷಾರ ಮಣ್ಣು ಅಥವಾ ಇಲ್ಲಾಂದ್ರೆ ನಿಮ್ದು ಪೇರೆಂಟ್ ಮಟೀರಿಯಲ್ ತೊಂದರೆ ಇರೋ ಮಣ್ಣಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ, ಇಲ್ಲ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತವೆ, ಅಲ್ಲಿಗ ತಾವು ಸಹ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿರ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ. ಕ್ಷೇತ್ರ ನಮಸ್ಕಾರ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ತುಳಸಿದಾಸ್ ಅಂತ, ಮೈಸೂರು ಡಿಸ್ಟ್ರಿಕ್ಟ್ ಹುಣಸೂರು ತಾಲೂಕು ಹೆಂಗೆ ಗ್ರಾಮ. ಕೇಳಿ ತುಳಸಿದಾಸ್ ಅವರೇ. ನಮ್ಮ ಮನೆ ಸುತ್ತಮುತ್ತ ಹಲವಾರು ಸಸ್ಯಗಳನ್ನ ನೆಟ್ಕೊಂಡಿದೀವಿ, ಇಳ್ಳೆಕಾಯಿ ಚಂದನ ಮತ್ತೆ ದಾಳಿಂಬೆ ಇದೆಲ್ಲ, ಅದು ಮನೆಗೆ ಏನಾದ್ರು ಎಫೆಕ್ಟ್ ಏನ್ ಹಾಕಿಲ್ಲ ಅಲ್ವಾ ಸರ್? ಆದ್ರೂ ಅಂತ ಏನ್ ಎಫೆಕ್ಟ್ ಆಗಲ್ಲ ಸರ್. ಯೂಸ್ವಲಿ ತಮಗೂ ಗೊತ್ತಿದೆ, ಬೇರುಗಳು ಭೂಮಿಯ ಒಳಗಡೆ ಹೋದಾಗ ಎಲ್ಲರೂ ಕಟ್ಟಡಗಳು ಶಿಥಿಲವಾಗಕ್ಕೆ ಇದಿರ್ತವೆ. ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ದೀರಾ? ಇದು ದಾಳಿಂಬೆ ಗಿಡ ಎಲ್ಲ ಅಂತ ದೊಡ್ಡ ಬೇರು ಬೆಳೆಯಲ್ಲ, ದೊಡ್ಡ ಮರ ಬೆಳೆಯಲ್ಲ, ಇದರಿಂದ ಏನು? ಆಮೇಲೆ ಇನ್ನೊಂದು, ನಮ್ಮ ಮನೆ ಹಿಂದೆ ಒಂದು ಹಿತ್ತಲಿದೆ, ಅಲ್ಲಿ ಒಂದು ಸುಮಾರು ಒಂದು 3-4 ಅಡಿ ಎತ್ತರ ಇದು ಹಸಿರೆಲೆ ಮತ್ತೆ ಎಲ್ಲ ಮನೆಯಲ್ಲಿ ಕಿತ್ತು ಕಿತ್ತು ಒಂದಕ್ಕಾಕಿ ಗೊಬ್ಬರ ಹಾಕಿ ಅದು ಮಣ್ಣಾಗೋಗಿದೆ. ಹ್ಮ್, ಅದನ್ನ ಪ್ಯಾಕೆಟ್ ಮಾಡಿ ಬೇರೆ ತರದ ಸಸಿಗಳನ್ನ ನೆಡಿಸ್ಬೋದು ಆ ಮಣ್ಣಲ್ಲಿ? ಇಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಸೂಕ್ತವಾಗಿಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ. ಕರೆ ಮಾಡಿ ಸಂಪನ್ಮೂಲ ಅಂತಂದ್ರಲ್ಲ ಭೂಮಿಗೆ ಸಂಬಂಧಪಟ್ಟ, ಅದೇ ನಿಮ್ಮ ಭೂ ಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರದವರು ಈ ಒಂದು ಸಮೀಕ್ಷೆ ಮಾಡಕ್ಕಾಗಿ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಭೂಮಿಗಳಿಗೂ ಬರ್ತಾ ಇದ್ದಾರೆ, ಪ್ರತಿಯೊಂದು ರೈತರ ಹೊಲಗಳಿಗೂ ಬರ್ತಾ ಇದ್ದಾರೆ, ನಿಮ್ಮ ಹೊಲಕ್ಕೂ ಬರ್ತಾರೆ, ಬಂದು ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ ದತ್ತಾಂಶನ. ಹಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೆಳಗರೆ, ಇಲ್ಲಿವರೆಗೆ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಸಮಯ ಮುಗ್ತಾ ಇದೆ, ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಮಾಹಿತಿಯ ಉಪಯೋಗ ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ರು ಜಲಾನಯನ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ಗೀತಾ ಹಳ್ಳಿ ಮೇಡಮ್ ಅವರು. ಶ್ರೀಮತಿ ಗೀತಾ ಹಳ್ಳಿ ಮೇಡಮ್ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಕೇಳುಗರು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡ್ರು, ಅದೇ ರೀತಿ ಅನೇಕ ರೈತರು ಮತ್ತು ಕೇಳುಗರು ಕೂಡ ನಮ್ಮ ಕಾರ್ಯಕ್ರಮವನ್ನ ಆಲಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಬುಧವಾರ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರಗಳು. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆಯ ಮಾಹಿತಿಯ ಉಪಯೋಗಗಳು ಈ ವಿಷಯವಾಗಿ ಮಾಹಿತಿ ಕೇಳ್ತಾ ಇದ್ರಿ. ಭಾಗವಹಿಸಿದವರು ಜಲಾನಯನ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಗೀತಾ ಹಳ್ಳಿ ಅವರು, ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಆರ್ ಗಿರೀಶ್ಮ ಹಾಗೂ ಜಿ ಮೋಹನ್ ರಾಜ್. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸಮಯ 7:25:25. ಈಗ ಕೇಳಿ ಕಿಸಾನ್ ವಾಣಿ. ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಜಾನಪದ ಗೀತೆಗಳನ್ನ ಕೇಳುವಿರಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ನಿನ್ ಕೈತೋಟ ಎಷ್ಟು ಚೆನ್ನಾಗಿದೆಯಲ್ಲೇ. ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿಯಾಗೋ ಹಸಿ ಕಸದಿಂದ ತಯಾರಿಸ್ತೀನಿ. ಹೌದಾ, ಅದೆಂಗಪ್ಪ? ಪೈಪ್ ಕಾಂಪೋಸ್ಟಿಂಗ್, ಪಿಟ್ ಕಾಂಪೋಸ್ಟಿಂಗ್, ಈ ರೀತಿ ಬೇರ್ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ. ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ. ಹಾ, ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಪರಿಸರ ಸಮತೋಲನವೇ ಗುರಿ, ಮಾನವ ವನ್ಯಜೀವಿ ಸಹಬಾಳ್ವೆಯೇ ಅದಕ್ಕೆ ದಾರಿ. 71ನೇ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಕರ್ನಾಟಕ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಸಹಬಾಳ್ವೆ ಮತ್ತು ವನ್ಯಜೀವಿಯ ಸಂರಕ್ಷಣೆಯ ಸಂದೇಶವನ್ನ ಸಾರೋಣ. ಹೆಚ್ಚಿನ ಮಾಹಿತಿಗಾಗಿ ಅರಣ್ಯ ಅಂಡರ್ಸ್ಕೋರ್ KFD ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಸಣ್ಣ ಮಲ್ಲಿಗೆ ಕಿರಿಗೇಡಿ ನಮ್ಮ ಬಸವಯ್ಯೋ, ಗಿಡಗಂಟಿ ದಾರಿಲಿ ಕುರಿ ಸಣ್ಣ ಮಲ್ಲಿಗೆ ಕಿರಿಗೇಡಿ ನಮ್ಮ ಬಸವಯ್ಯೋ, ಕಿರಿಗೇಡಿ ನಮ್ಮ ಬಸವಯ್ಯ ಬರುವಾಗ ಗಿಡ ಕೆರಳ ಹೂವ ಉದರ್ಯಾವು, ಗಿಡಗೇಡಿ ನಮ್ಮ ಬಸವಯ್ಯ ಬರುವಾಗ ಗಿಡ ಕೆರಳ ಹೂವ ಬಂಡಿಯ ಹೂಡಿ ಶಿವನ ನಂದಿಯರೇರಿ ಪಾರ್ವತ ದೇವಿ ರಥವೇರು, ಬಸವ ಬಂಡಿಯ ಹೂಡಿ ಶಿವನ ನಂದಿಯರೇರಿ ಪಾರ್ವತ ದೇವಿ ರಥವೇರು, ಪಾರ್ವತ ದೇವಿ ರಥವೇರಿ ಬರುವಾಗ ಬಂದಂತ ಮಾರ ಬೈಲಾಯೋ, ನಟ್ಟ ಕಡಿಯವನ ನಡಸಣ್ಣು, ಕುಂಬಳ ಕುಡಿ ಸಣ್ಣ ಕುಡಗೋಲ ಇಡಿ ಸಣ್ಣ ನಟ್ಟ ಕಡಿಯವನ ನಡಸಣ್ಣು, ನಟ್ಟ ಕಡಿಯವನ ನಡಸಣ್ಣ ಬಸವಣ್ಣ ಹೆಗಲ ಮ್ಯಾಲಾಡು ನಗಸಣ್ಣು, ನಟ್ಟ ಕಡಿಯವನ ನಡಸಣ್ಣ ಬಸವಣ್ಣ ಹೆಗಲ ಮ್ಯಾಲಾಡು ನಗಸಣ್ಣು, ಎತ್ತವ ನೋಡ ಎದರ ಗ್ವಾಲೆರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಗಾನು, ಅದನಾರ್ಯತ್ತವ ನೋಡ ಎದರ ಗ್ವಾಲೆರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಗಾನು, ಸದರಿನ ಮ್ಯಾಲೊಬ್ಬ ಮಲಿಗಾನು ಬಸವಣ್ಣನ ಸಡಗರ ನೋಡಾಕ ಶಿವ ಬಂದು, ಸದರಿನ ಮ್ಯಾಲೊಬ್ಬ ಮಲಿಗಾನು ಬಸವಣ್ಣನ ಸಡಗರ ನೋಡಾತ ಶಿವ ಬಂದು, ಹಾಲ ಹುಣ್ಣಿಮೆ ದಿನ ಕಂಠಲೆತ್ತಿನ ಪೂಜೆ ಮಂಟಪ ಪೂಜೆ ಮಣಿ ಪೂಜೋ, ಹಾಲ ಹುಣ್ಣಿಮೆ ದಿನ ಕಂಠಲೆತ್ತಿನ ಪೂಜೆ ಮಂಟಪ ಪೂಜೆ ಮಣಿ ಪೂಜೋ, ಮಂಟಪ ಪೂಜೆ ಮಣಿ ಪೂಜೋ ಮಣಿಯಾಣ ಹದನಾರ್ಯತ್ತಿನ ಹಣಿ ಪೂಜೋ, ಮಂಟಪ ಪೂಜೆ ಮಣಿ ಪೂಜೋ ಮಣಿಯಾನ ಹದನಾರ್ಯತ್ತಿನ ಹಣಿ ಪೂಜೋ, ಅಣ್ಣ ತಮ್ಮರ ಕೂಡಿ ಅತ್ತ ಮೀಸಲು ಹೋಗಿ ಹೊತ್ತಿನ ತೆಳಗ ಮಲಿಗಾರು, ಅಣ್ಣ ತಮ್ಮರ ಕೂಡಿ ಅತ್ತ ಮೀಸಲು ಹೋಗಿ ಹೊತ್ತಿನ ತೆಳಗ ಮಲಿಗಾರು, ಹೊತ್ತಿನ ತೆಳಗ ಮಲಿಗಾರ ಭೂಮಿ ತಾಯಿ ಮುತ್ತಿನ ಶರಗ ಮರಿ ಮಾಡು, ಹೊತ್ತಿನ ಕೆಳಗ ಮಲಿಗಾರು ಭೂಮಿ ತಾಯಿ ಮುತ್ತಿನ ಶರಗ ಮರಿ ಮಾಡು, ಎತ್ತ ಮೇಸುವ ತಮ್ಮ ನಮ್ಮೆತ್ತ ನುಡಿಯೇನು ಮುತ್ತಿನ ಧಗ ಮುಗಲಾನು, ಎತ್ತ ಬಲ್ಲಿದನೆಂದು ಹೆಸರಿಟ್ಟಳವರವ್ವ ಹಸುವೆಲ್ಲದೊಬ್ಬ ಶಿವ ಬಂದು ಬಸವ ಬಲ್ಲಿದನೆಂದು ಹೆಸರಿಟ್ಟಳವರವ್ವ ಹಸುವೆಲ್ಲದೊಬ್ಬ ಶಿವ ಬಂದು ಹಸುವೆಲ್ಲದೊಬ್ಬ ಶಿವ ಬಂದ ಒಯ್ಯುವಾಗ ಬಸವನ್ನ ಬಾಯಿ ಬಿಡತಾನು ಹಸುವೆಲ್ಲದೊಬ್ಬ ಬಸವಣ್ಣ ಬಾಯಿ ಬಿಡತಾನು ಸತ್ಯುಳ್ಳ ಬಸವಣ್ಣನ ಸತ್ಯವೇ